ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ. ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ. ಆಕಾಶವಾಣಿ ಮಡಿಕೇರಿ, ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೇಳಲಿದ್ದೀರಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಗಿರಿಜಾ ಮತ್ತು ಡಾಕ್ಟರ್ ಬಿ ಪ್ರಭಾಕರ್ ಅವರ ವಿಚಾರಗಳನ್ನು ಕೇಳಲಿದ್ದೀರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳುಗರೆ, ಮಡಿಕೇರಿ ತಾಲೂಕು ಕಾಟಕೆರೆ ಗ್ರಾಮದ ಕುಂಚಿಟಿರ ಎ ಅಪ್ಪಯ್ಯ ಅವರ ಪತ್ನಿ ಮತ್ತೆ ಕೃಷಿಗೆ ಬಂದಿದ್ದು ಅದನ್ನೆಲ್ಲ ಮೆಲುಕು ಹಾಕ್ತಾ ಇದ್ರು. ಆಲಿಸ್ಕೊಳ್ಳಿ, ಮಕ್ಕಳಿಗೆ ಕೃಷಿ ಆಸಕ್ತಿ ಇತ್ತಂದ್ರೆ ಏನೆಲ್ಲ ಬದಲಾವಣೆಗಳಾಗ್ತವೆ, ಬೆಳವಣಿಗೆನೂ ಆಗುತ್ತೆ, ಒಳ್ಳೇದು ಆದ್ಯ ಆಗ್ತದೆ. ಅಮ್ಮ ಹೇಳಿ, ನಿಮ್ದು ಮಕ್ಕಳು ಅದರಲ್ಲಿ ಹಿರಿಯವಳು ನಾನು. ಏನು ಓದಿದ್ದು ತಾವು? ಆಗಿನ PUC 74 PUC ಕಂಪ್ಲೀಟ್ ವರ್ಷದ ಮಕ್ಕಳು, ಹಾಗಾಗಿ ನಾನು PUC ಕಂಪ್ಲೀಟ್ ಮಾಡಿ ತುಂಬಾ ಆಗ ಜಾಬ್ಗೆಲ್ಲ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಅಲ್ಲಿದ್ದಾಗಲೇ ನನಗೆ ನನ್ನ ತಂದೆ ತಾಯಿ ಬಹಳ ಶ್ರಮಜೀವಿಗಳು, ಅವರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿ ಅದರ ಅನುಭವ ನನಗಿತ್ತು. ಅದರಿಂದ ನಾನು ಮದುವೆಯಾಗಿ ಬಂದ ಮೇಲೆ ಧೃತಿಗೆಡ್ಲಿಲ್ಲ, ಏನು ದೊಡ್ಡ ಇದು ಇಲ್ಲಿ ಇರ್ಲಿಲ್ಲ, ಸಾಧಾರಣ ಇತ್ತು. ಅದನ್ನ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಂಡು ನಾವು ವರ್ಷ ವರ್ಷಕ್ಕೆ 1 ಎಕರೆ 2 ಎಕರೆ ಏಲಕ್ಕಿ ತೋಟ ಇತ್ತು. ಹಾಗೆ ಕಾಡು ಕಡಿತಾ ಕಾಡು ಕಡಿತಾ ನಾವೇ ಆವಾಗ ಯಾರು ಇಡೀ ತೋಟ ಮಾಡಿದ್ದು, ನಾವಿಬ್ಬರೇ ಮಾಡಿದಾಗ ಇಬ್ರು ಶ್ರಮ ಪಟ್ಟು ತೋಟವನ್ನು ಮಾಡಿದ್ರಿ. 15 ನನಗೆ ಒಬ್ಬನೇ ಮಗ, ಅವನು ಕಾಲೇಜಿಗೆ ಹೋದ್ರು ಸಹ ಹಾಸ್ಟೆಲ್ ಅಲ್ಲಿ ಇದ್ದು ರಜದಲ್ಲಿ ಬಂದಾಗ ಸಹ ನಾನು ಅವನ ಮನೆಯಲ್ಲಿ ಇರ್ಲಿಕ್ಕೆ ಬಿಡ್ತಿತ್ತಿಲ್ಲ, ಹೋಗಿ ತೋಟದ ಒಂದು ರೌಂಡ್ ಸುತ್ತಿಯೇ ಬರಬೇಕು ಅಂತ. ಆಗ ಮಕ್ಕಳು ಕೇಳ್ತಾ ಇರ್ಲಿಲ್ಲ, ಆದ್ರೂ ನಾನು ಬಿಡ್ತಾ ಇರ್ಲಿಲ್ಲ, ಹೋಗಿ ಒಂದು ರೌಂಡ್ ತೋಟದ ಸುತ್ತು ಹೋಗಿ ಬರಲೇಬೇಕು. ಅವನು ರಜದಲ್ಲಿ ಬಂದು ಸಿ ಮಾಡಿದ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮಗನ ಪದವಿ ಮಾಡಿಸಿದ್ರಿ, ಆಮೇಲೆ ಮಾಸ್ಟರ್ ಪದವಿನೂ ಮಾಡ್ಕೊಂಡ್ರು ಅವರು, ಹಾಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡ್ರು. ಇನ್ನೂ 4-6 ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೆ. ಅವನು ಒಳ್ಳೆ ಹಾಕಿ ಪ್ಲೇಯರ್ ಕೂಡ, ಅವನು ಸಾಯಿಯಲ್ಲಿದ್ದ, ಆಟ ಆಡ್ತಾ ಇದ್ದ. ಅವನಿಗೆ ಅದರಲ್ಲಿ ಬಹಳ ಇನ್ ಕೆಲಸ ಮಾಡಬೇಕು ಅಂತ ಆಯ್ತು. ನಮ್ಮದೇ ಇರುವಾಗ ನಾವೇ ಬಂದು ಇಲ್ಲೇ ನಾವೇ ಮಾಡಿದ್ರೆ ಬಹಳ ಅನುಕೂಲ, ಯಾರ್ದ ಬಲತ್ಕಾರ ಇಲ್ಲ ಅಂತ ಹೇಳಿ ಅವನ ಇಚ್ಛೆಯಲ್ಲೇ ಅವನು ಬಂದಿದ್ದು. ನೀವು ಕರೆಯೋದಕ್ಕಿಂತ ಆತನೇ ಆಸಕ್ತಿಯಿಂದ ಬಂದಿದ್ದು ಒಂಥರ ಖುಷಿ ಕೊಡೋ ಸಂಗತಿ. ಹೇಳಿ, ಬೆಂಗಳೂರಿನ ಪರಿಸರಕ್ಕೂ ಇಹಮತ ಇತ್ತು ಅಂತ ಹೇಳ್ತೀರಾ ಹೇಗೆ? ಇಲ್ಲ ಇಲ್ಲ, ಅವಳಿಗೂ ಆಸೆ ಇತ್ತು. ಅವನ ಹುಡುಗಿ ಮೊದಲು ನೋಡ್ಬೇಕಾದ್ರೆ ಕೇಳಿದ್ದು, ನಾನು 1-2 ವರ್ಷ 5 ವರ್ಷದಲ್ಲಿ ವಾಪಸ್ ಹೋಗ್ತೀನಿ, ನೀನ್ ಬರ್ತೀಯಾ ಹಾಗೆ ಕೇಳಿದ್ದು. ಮತ್ತೆ ಅವಳೇ ಹೇಳಿದ್ಲು, ನೀ ಹೋದ್ಮೇಲೆ ನಾ. ಹಾಗಿಂದ ಯಾವ ತೊಂದರೆನೂ ನಮ್ಗೆ ಆಗಿಲ್ಲ. ನೋಡಿ, ಮದ್ವೆ ಆದ ಹೊಸರಲ್ಲಿ ಎಷ್ಟೋ ಕೆಲವೊಬ್ಬರಿಗಂತೂ ತುಂಬಾ ಇಷ್ಟ ಕೃಷಿ ಬಗ್ಗೆ ಅಲ್ಲಿ ತೊಡಸ್ಕೊಳ್ಳೋದು, ಅದರ ಅನುಭವನ ಪಡೆಯೋದು, ಮತ್ತಿನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಹೋಗೋದು. ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸಗಳಂತೀರಿ? ಹೌದು, ಅದೆಂತ ನಮ್ಮ ತಂದೆ ಹೇಳ್ತಾ ಇದ್ರು, ಆಳು ಮಾಡಿದ್ದು ಹಾಳು, ನಾವು ಮಾಡಿದ್ದು ಉತ್ತಮ ಅಂತ. ಕಾರ್ಮಿಕರು ಮಾಡ್ಲಿಕ್ಕೆ ಹೋದ್ರೆ ನಾವು ಅಲ್ಲಿ ನಿಂತ್ಕೊಳ್ಬೇಕು, ಅವ್ರಿಗೆ ಒಂದ್ ಹೇಳಿದ್ರೆ ಇನ್ನೊಂದು ಅದನ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ. ಸಣ್ಣ ಪುಟ್ಟ ನಮ್ಮ ಆರೋಗ್ಯಕ್ಕೆ ಹಿತವಾಗುವಂತ ಕೆಲಸ ನಾವು ಮಾಡೋದೇ ಎಷ್ಟೋ ಒಳ್ಳೆಯದು. ಈಗ ಇಷ್ಟು ಹೂವಿನ ಗಿಡ ಎಲ್ಲ ಉಂಟು. ಈಗಲೂ ತೋಟದ ಕೆಲಸಗಳಲ್ಲಿ ಭಾಗಿಯಾಗ್ತೀರಲ್ವಾ? ನಾನು ಭಾಗಿಯಾಗ್ತೀನಿ, ನನಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಾನು ಮಾಡ್ತೀನಿ. ನನಗೆ ಮನೆ ಒಳಗೆ ಇರೋದಂದ್ರೆ ಬಹಳ ಕಷ್ಟದ ಕೆಲಸ. ಅರಶಿನ ಸಹ ನಾನೇ ಹಾಕಿದ್ದು, ಅರಶಿನ ತಕೊಳ್ಳೋದಿಲ್ಲ, ಶುಂಠಿ. ಹೌದೌದು, ನಮಗೆ ಮಾಡ್ಬೇಕು ಅಂತಿದ್ರೆ ನಮಗೆ 24 ಗಂಟೆ ಸಾಕಾಗೋದಿಲ್ಲ, 24 ಗಂಟೆ ನಮಗೆ ಸಾಕಾಗೋದೇ ಇಲ್ಲ. ಮೊದ್ಲಾಗಿ ಮನ್ಸಿರ್ಬೇಕು, ಮನ್ಸಿಲ್ಲದೆ ಯಾವ ಕೆಲಸನು ಮಾಡ್ಲಿಕ್ಕೆ ಆಗೋದಿಲ್ಲ. ಮರಗೆಣಸು ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೃಷಿ ಬಗ್ಗೆ? ಕೃಷಿ ಬಗ್ಗೆ ಎಲ್ರೂ ಕೈ ಕಟ್ಟಿ ಕೂತ್ರೆ ಯಾವುದು ಆಗೋದಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳುವ ಹಾಗೆ ನಾವು ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದ್ ಸ್ವಲ್ಪ ಆದ್ರೂ ಗೆಣಸು ಅಂತ ಹೇಳೋದು, ಮರಗೆಣಸಿಗೆಲ್ಲ ದೊಡ್ಡ ಕೆಲ್ಸನೇ ಇಲ್ಲ. ಒಂದು ಸ್ವಲ್ಪ ಹಾಕಿಟ್ಟು ಬಿಟ್ರೆ ಒಂದು ಬುಡದಲ್ಲಿ 10 ಕೆಜಿ ಕಡಿಮೆ ಬರೋದಿಲ್ಲ ಮರಗೆಣಸು. ನೀವು 10 ರೂಪಾಯಿಗೆ ಮಾರಿದ್ರೆ ಒಂದು ಬುಡದಲ್ಲಿ 100 ರೂಪಾಯಿ ಬರ್ತದೆ, ಹಾಗೆ ಆಗ್ತದೆ ಅಷ್ಟೇ. ನಿಜ, ಶ್ರಮ ಪಟ್ಟಷ್ಟು ಭಾಗಿಯಾದಷ್ಟು ಕೃಷಿಯಲ್ಲಿ ಬೆಳವಣಿಗೆ ನೋಡ್ಕೊಳ್ಳೋರಿಲ್ಲ ಅಂತ ಅನ್ಕೊಂಡು ಏನಂತೀರಿ? ನನಗೆ ಅನ್ಸೋದು ಮಕ್ಕಳಿಗೆ ನಾವು ಸಣ್ಣದಿರುವಾಗಲೇ ಆ ವ್ಯವಸ್ಥೆ ನಮ್ಮನ್ನು ದೂರ ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೆ ಮನೆಗೆ ಬಂದ ಸೊಸೆನು ಅಷ್ಟೇ, ನಾವು ನಮ್ಮ ಮಗಳು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗ ನಾನು ನನ್ನ ಸೊಸೆ ಎಲ್ಲಿಗೆ ಹೋದ್ರು ಗೊತ್ತಿರೆನ್ಸ್, ತುಂಬಾ ಜನರಿಗೆ ಗೊತ್ತಿಲ್ಲ ನನಗೊಬ್ಬನೇ ಮಗನು ಅಂತ. ಹಾಗೆ ಒಂದು ಮಗ ಒಂದು ಮಗಳು ಅಂತ ಹೇಳುವಾಗ ಅವ್ರು ತುಂಬಾ ಜನ ಹಾಗೆ ಕೇಳ್ತಾರೆ, ಮಗಳ ಅಂತ. ಹಾಗೆ ಎಲ್ಲ ನಮ್ಮ ಕೈಯಲ್ಲಿ ಇರೋದು ಅಂತ ನನ್ನ ಅಭಿಪ್ರಾಯ. ವಯಸ್ಸಾಯ್ತು ಅಂತ ಅನ್ಕೊಂಡು ಅದು ನಮಗೆ ಕೈ ಕಾಲು ಓಡೋದಿಲ್ಲ, ಕೈ ಶಕ್ತಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ನನಗೆ ಅವಶ್ಯನೇ ಇಲ್ಲ. ನಾನು 1/2 ಗಂಟೆ ಮನೇಲಿ ಇಲ್ಲ ಅಂತಂದ್ರೆ ನನ್ನ ಸೊಸೆ ಬಂದು ಸುತ್ತಮುತ್ತ ಎಲ್ಲಿದ್ದಾರೆ ಅತ್ತೆ ಅಂತ ಹುಡುಕ್ತಾರೆ. ಎಲ್ಲಿ ಹೋಗೋದಿಲ್ಲ, ನನ್ನ ಸುತ್ತಮುತ್ತ ಏನಾದ್ರೂ ಒಂದು ಮಾಡ್ಕೊಂಡಿರ್ತೀನಿ. ಹಾಗೆ ನಿಜ, ಈ ಹೂವಿನ ಗಿಡದಲ್ಲೆಲ್ಲ ಕಳೆ ಬರ್ತದೆ. ನಾನು ಯಾವ ಕೆಲಸದವ್ರನ್ನು ಕರಿ ಒಂದು ಬೇಡ ಅನ್ನೋ ತರ ಕೆಲಸ ಮಾಡ್ತಾರೆ, ಅವರಿಗೆ ಅವ್ರದಾದ ಆಸಕ್ತಿಗಳು ಅಲ್ವಾ? ಹೌದೌದು, ಅವರಿಗೆ ಹೇಳಿದ್ರೆ ಅವರಿಗೆ ಇರೋದು ವಿಷಯ. ಅದು ಇದು ನಮ್ಮ ಕೆಲಸ ಅಂತ ಹೇಳುವಾಗ ನಾವು ಹಾಗೆ ಮಾಡ್ತೀವಿ. ಅದೇ ಮೊದ್ಲಾಗಿ ನಾವು ವಯಸ್ಸಾಗಿದೆ ಅಂತ ಯೋಚನೆ ತಲೆಯಿಂದ ತೆಗೆದು ಬಿಡ್ಬೇಕು. ನನ್ನ ಕೈಲಿ ಆಗೋದಿಲ್ಲ, ಅದು ನಮ್ಮ ತಾಯಿ ಹೇಳ್ಕೊಟ್ಟಂತ ಇದು, ಅದನ್ನಿಗೆ ಬರ್ತದೆ ಮಾಡ್ಬೇಕು ಅಂತ ನನ್ನ ತಾಯಿ ಹೇಳ್ಕೊಟ್ಟಿದ್ದು. ನಿನ್ನ ಕಣ್ಣು ಹೆದರ್ತದೆ, ಕೈ ಹೆದರೋದಿಲ್ಲ. ಈಗ ಕಣ್ಣಲ್ಲಿ ನೋಡ್ಬೇಕಾದ್ರೆ ಅಯ್ಯೋ ಅದು ನನಗೆ ಆಗ್ತದ, ಅಷ್ಟು ಕಳೆ ಉಂಟು ಕೀಳ್ಲಿಕ್ಕೆ ಆಗ್ತದ ಅಂತ ಆಗ್ತದೆ. ನೀನ್ ಹೋಗಿ ಕೈ ಹಾಕು, 4 ಕಿತ್ತಾಗುವಾಗ ನಿನ್ಗೆ ಅಷ್ಟು ಜನ ಖಾಲಿಯಾಗಿ ಕ್ಲೀನಾಗಿ ಕಾಡುವಾಗ ಇನ್ನೂ ಸ್ವಲ್ಪ ಮಾಡುವ ಅಂತ ಆಸೆ ಆಗ್ತದೆ ಅಂತ. ಅದೇ ನನಗೆ ಬಹಳ ಸ್ಫೂರ್ತಿ. ಒಳ್ಳೆ ಮಾತು, ನಿಜ. ಅಪ್ಪ ಅಮ್ಮಗಳೇ ಎಷ್ಟೋ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶಕರು, ಗುರುಗಳು, ಶಿಕ್ಷಕರು ಅಥವಾ ಪೂಜ್ಯರಾಗ್ತಾರೆ. ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳಿದ್ರೆ, ನೈಸರ್ಗಿಕ ಬೇಸಾಯ, ಬೇಸಾಯಸ್ಥರಿಗೆ ನಿಸರ್ಗ ಹೇಗೆ ಸಹಾಯ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಆಧುನಿಕತೆಯ ಈ ಸಂದರ್ಭದಲ್ಲೂ ಆ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುವ ಸಂದರ್ಭ ಬಂದಿದೆ. ಈ ಕುರಿತಂತೆ ಇವತ್ತು ಸಂವಾದ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ನೈಸರ್ಗಿಕ ಕೃಷಿಯ ಪ್ರಾಮುಖ್ಯತೆ ಮತ್ತು ಅವಕಾಶಗಳು ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಏಧದಲ್ಲಿ ಪಾಲ್ಗೊಳ್ತಿದ್ದಾರೆ. ಡಾಕ್ಟರ್ ಬಿ ಪ್ರಭಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಪದ್ಧತಿಯನ್ನ ತಮ್ಮ ತಮ್ಮ ಮನೆಗಾಗುವಷ್ಟು ದವಸ ಧಾನ್ಯಗಳಾಗಿರ್ಬೋದು, ಇತರೆ ಬೆಳೆಗಳನ್ನ ಬೆಳೆದ್ಕೊಂಡು ಹೆಚ್ಚು ಉಪಯೋಗಿಸ್ಕೊಂಡು ಇತರರಿಗೆ ಕೊಟ್ಟು ಅವ್ರ ಕಡೆಯಿಂದ ನಾವು ತೆಗೆದುಕೊಳ್ಳುವ ಒಂದು ಪದ್ಧತಿ ಇತ್ತು. ಜಾಸ್ತಿಯಾಗಿದ್ದನ್ನ ಮಾತ್ರ ನಾವು ಮಾರಾಟ ಮಾಡ್ತಾ ಇದ್ವಿ. ಈಗ ದೇಶದ ಕೃಷಿ ಸರ್ವತೋಮುಖ ಅಭಿವೃದ್ಧಿಗೆ ಏನು ನಾವು ಹಸಿರು ಕ್ರಾಂತಿ ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಕಡೆಗಣಿಸಿ ನಾವು ಆಧುನಿಕ ಕೃಷಿಯ ಕಡೆಗೆ ವಾಲಿ ಅದ್ರ ಬರತಕ್ಕಂತಹ ಎಲ್ಲ ಪ್ರಯೋಜನಗಳನ್ನ ಬಹಳ ಆತುರಾತುರವಾಗಿ ಬಳಸಿಕೊಂಡು ಇವತ್ತು ನಾವು ಖಂಡಿತವಾಗ್ಲೂ ಆಹಾರ ಉತ್ಪಾದನೆಯಲ್ಲಿ ಇಲ್ಲ ಬಡತನ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಹಿಡಿತವನ್ನ ನಾವು ಇವತ್ತು ಸಾಧಿಸಿದೀವಿ ಹಸಿರು ಕ್ರಾಂತಿಯಿಂದ. ಆದರೆ ಯಾವುದೇ ಒಂದು ಅಭಿವೃದ್ಧಿಯ ಪದದಲ್ಲಿ ಸಾಗ್ಬೇಕಾದ್ರೆ ಒಳ್ಳೆದೂ ಇರುತ್ತೆ ಕೆಟ್ಟದೂ ಇರುತ್ತೆ. ನಾನೇ ಹೇಳಿದಾಗೆ ಒಳ್ಳೆ ಅಂಶಗಳನ್ನೆಲ್ಲವನ್ನು ಕೂಡ ನಾವು ತೆಗೆದುಕೊಂಡು ಇವತ್ತು ನಾವು ಸಾಧನೆಯನ್ನ ಮಾಡಿದ್ದೇವೆ. ಆದರೆ ಈ ಬದಲಾವಣೆಯ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮಗೆ ಹಸಿರು ಕ್ರಾಂತಿಯ ಕೆಲವೊಂದು ಕೊರತೆಗಳು ಮಂದಟಾಗುತ್ತೆ. ಸೊ ನಾವೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂತಹ ಆಹಾರ ಏನು ನಾವು ಸಾರ ಅಂತ ಇನ್ನೊಂದು ಕಡೆ ಮಣ್ಣು ಬರಡ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೇವೆ. ಹಾಗೇನೆ ಬೆಳೆ ವೈವಿಧ್ಯತೆ ಏನಿತ್ತು ಅವೆಲ್ಲವೂ ಕೂಡ ನಾಶವಾಗ್ತಾ ಬರ್ತಾ ಇರ್ತಕ್ಕಂಥದ್ದು, ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಹಾಗೂ ಏಕ ಬೆಳೆ ಅಥವಾ ನಾವು ಇವತ್ತೇನು ವಾಣಿಜ್ಯ ಬೆಳೆ ಹೀಗಾಗಿ ನಾವು ಮಾಡ್ತಾ ಇದೀವಿ ಹೊರತು ನಮ್ಮನ್ನ ನಮ್ಮ ಪರಿಸರವನ್ನ ತೆಗೆದುಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಬದಲಾವಣೆಗಳು ನಡೀತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಎಚ್ಚೆತ್ತು ಯಾಕೆ ಇಂಥ ಕೃಷಿಯನ್ನ ನಾವು ನಮ್ಮ ರೈತರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ತರಬೇತಿ ಕೊಡೋದ್ರ ಮೂಲಕ ನಾವು ಇಂಥ ಕೃಷಿಗೆ ನಾಂದಿ ಇಡಬಾರದು, ಯಾಕೆ 2ನೇ ಹಸಿರು ಕ್ರಾಂತಿಯ ಒಂದು ನೋಟ ಸಾಧ್ಯವಾದ ಕೇಂದ್ರ ಸರ್ಕಾರ ಕ್ರಮವರ್ತವನ್ನು ನಾನು ವರತ ಮಾಡಿತು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಭಾರತ ಬಳಕಾರರ ಸಂಘದ ಅಧ್ಯಕ್ಷ ಕುಡದನಕ್ಕೆ ಮುಖ್ಯಪಟ್ಟು ಹಾಜರಿಂಜಿತು. ಜಿಲ್ಲಾ ನ್ಯಾಯಾಲಯ ಲೋಕೋಪಯೋಗಿ ಇಲಾಖೆ ಪಿಂಜ ವಕೀಲರ ಸಂಘತರ ಕೂಟದ ಮೇಲೆ ಮಡಿಕೇರಿಯ ವಿದ್ಯಾನಗರದ ಪುದೇದಾಯಿತು ಕಟ್ಟಿನ ಜಿಲ್ಲಾ ನ್ಯಾಯಾಲಯದ ಕಟ್ಟಡ ಉದ್ಘಾಟನೆ ನಾಳೆ ಫಲಕ 11:00 ನಡಪ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿ ಎ ಎಸ್ ಬೋಪಣ್ಣ, ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ, ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶಂಗ ಪಿಂಜ ಕೊಡಗು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶಗಳನ್ನ ಇಎಸ್ ಇಂದ್ರೇಶ್, ಹೈಕೋರ್ಟ್ ನ್ಯಾಯಾಧೀಶಗಳನ್ನ ಎಂಜಿ ಶುಕ್ಲೇ ಕಮಲ್, ಸಿಎಂ ಪೂರ್ಣಚ, ಕೊಡಗು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಕಾನೂನು ಪಿಂಜ ಸಂಸದೀಯ ವ್ಯವಹಾರ ಮಂತ್ರಿ ಜಿಸಿ ಮಾಧುಸ್ವಾಮಿ, ಲೋಕೋಪಯೋಗಿ ವಾರ್ತೆಗಳು ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ಶೇಕಡಾ 25%, ಪ್ರಧಾನಿ ನರೇಂದ್ರ ಮೋದಿ. ಕಾಂಬೋಡಿಯಾದಲ್ಲಿ ನಾಳೆ ಆಸಿಯಾನ್ ಭಾರತ ಶೃಂಗಸಭೆ, ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಭಾಗಿ. ಆರ್ಥಿಕ ಸವಾಲುಗಳನ್ನು ಸಮನ್ವಯತೆಯಿಂದ ಎದುರಿಸುವುದು ಅಗತ್ಯ, ನಿರ್ಮಲಾ ಸೀತಾರಾಮನ್. ಹಿಮಾಚಲ ಪ್ರದೇಶ ವಿಧಾನಸಭೆಗೆ ನಾಳೆ ಮತದಾನ, ಬಿಗಿ ಭದ್ರತೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಮಾಡಿರುವ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಕಂಚಿನ ಪ್ರಗತಿಯ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿಂದು ಅನಾವರಣ ಮಾಡಿದರು. ಇದಕ್ಕೂ ಮುನ್ನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಟರ್ಮಿನಲ್ 2 ಪ್ರಧಾನಮಂತ್ರಿ ಉದ್ಘಾಟಿಸಿದರು. ಬೆಳಿಗ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಭಾರತ್ ಗೌರವ್ ಕಾಶಿ ದರ್ಶನ ರೈಲು ಮತ್ತು ಚೆನ್ನೈ ಮೈಸೂರು ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕರ್ನಾಟಕ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಪಡೆದಿದೆ. ಇದರ ಜೊತೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆಯಾಗಿರುವುದರಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಮತ್ತಷ್ಟು ಪೂರಕವಾಗಲಿದೆ. ಇದರಿಂದ ಜನರಿಗೆ ಸೌಲಭ್ಯಗಳು ದೊರೆಯಲಿವೆ ಎಂದು ಹೇಳಿದರು. ನಾಡಪ್ರಭು ಕೆಂಪೇಗೌಡ ಅವರ ಅದ್ಭುತ ಹಾಗೂ ಅದ್ವಿತೀಯ ಕಲ್ಪನೆಯಂತೆ ಬೆಂಗಳೂರು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ವಿಶ್ವದ ಹಲವು ದೇಶಗಳ ಪೈಕಿ ಭಾರತದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಅತ್ಯಧಿಕ ಏರಿಕೆಯಾಗಿದೆ ಹಾಗೂ ಪ್ರಯಾಣ ಮಾರುಕಟ್ಟೆ ವಿಸ್ತಾರವಾಗಿರುವ ಹಿನ್ನೆಲೆಯಲ್ಲಿ ತಮ್ಮ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ 2 ದಿನಗಳ ಪ್ರವಾಸಕ್ಕೆ ಆಗಮಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಹಿಮಾಚಲ ಪ್ರದೇಶ ವಿಧಾನಸಭೆ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದ್ದು, ಎಲ್ಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. 68 ವಿಧಾನಸಭಾ ಕ್ಷೇತ್ರಗಳಿಗೆ 24 ಮಹಿಳಾ ಅಭ್ಯರ್ಥಿಗಳು ಸೇರಿದಂತೆ 412 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದು, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎಲ್ಲ 68 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. ಎಎಪಿ ಪಕ್ಷ 67 ಕ್ಷೇತ್ರಗಳಲ್ಲಿ, ಸಿಪಿಐಎಂ 11, ಬಹುಜನ ಸಮಾಜವಾದಿ ಪಕ್ಷ 53, ಸಿಪಿಐ 1 ಮತ್ತು ಇತರರು 45 ಹಾಗೂ ಪಕ್ಷೇತರ ಅಭ್ಯರ್ಥಿಗಳು 99 ಮಂದಿ ಚುನಾವಣಾ ಕಣದಲ್ಲಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ಸ್ ಪಂದ್ಯ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ನಡುವೆ ಮೆಲ್ಬರ್ನ್ ಕ್ರಿಕೆಟ್ ಮೈದಾನದಲ್ಲಿ ಭಾನುವಾರ ನಡೆಯಲಿದೆ. ಅಡಿರೇಡ್ನಲ್ಲಿ ನಿನ್ನೆ ನಡೆದ 2ನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತ ತಂಡವನ್ನು 10 ವಿಕೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ಶೇಕಡಾ 25%, ಪ್ರಧಾನಿ ನರೇಂದ್ರ ಮೋದಿ. ಕಾಂಬೋಡಿಯಾದಲ್ಲಿ ನಾಳೆ ಆಸಿಯಾನ್ ಭಾರತ ಶೃಂಗಸಭೆ, ಉಪರಾಷ್ಟಪತಿ ಜಗದೀಪ್ ಧನಕರ್ ಭಾಗಿ. ಆರ್ಥಿಕ ಸವಾಲುಗಳನ್ನು ಸಮನ್ವಯತೆಯಿಂದ ಎದುರಿಸುವುದು ಅಗತ್ಯ, ನಿರ್ಮಲಾ ಸೀತಾರಾಮನ್. ಹಿಮಾಚಲ ಪ್ರದೇಶ ವಿಧಾನಸಭೆಗೆ ನಾಳೆ ಮತದಾನ, ಬಿಗಿ ಭದ್ರತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ. ಜಬ್ ಜುಡೇ ಲೋಕ ಸೇ ಲೋಕ ವೋಟ್ ಸೇ ವೋಟ್ ಬನೆ ತಬ ಲೋಕತಂತ್ರ ಕಾ ಸಿಸ್ಟಮ್ ಮತದಾತಾ ಜುಡತೇ ಜಾಯ ಬನೆ ತಬ ಐಸಾ ನಯಾ ಕನೆಕ್ಷನ್ ಮತದಾತಾ ಜಂಕ್ಷನ್ ಮತದಾತಾ ಜಂಕ್ಷನ್ नमस्कार, स्वागत है आप सभी का इस खास पेशकश मतदाता जंक्शन में। मेरा नाम है भारती और मेरे संग है आपका दोस्त भारत। नमस्कार दोस्तों। तो भारती, इस बार हम अपने श्रोताओं को क्या क्या जानकारियाँ दे रहे हैं? स्पेशल समरी रिवीजन क्या होता है, मतदाता कैसे बने और पहचान पत्र में दी गई जानकारियों में बदलाव और नए पहचान पत्र बनवाने की पूरी जानकारी। भारत, देखो हमारे बीच चुनावी चाचा भी आ गए। चुनावी चाचा नमस्ते। नमस्ते। पर तुम दोनों आपस में बात क्या कर रहे थे ये तो बताओ। हम दोनों ही नहीं, उधर देखिए चाचा, हमारे साथ हैं हमारी साइबर एक्सपर्ट कल्पना। सबको नमस्ते जी। नमस्ते। आज अपने चुनावी चाचा बताएंगे मतदाता के अधिकारों को लेकर कुछ बातें। हाँ कल्पना, जिसे जानना हम सबके लिए बहुत जरूरी है, क्योंकि हम चाहेंगे समाज का हर इंसान हो एक जागरूक और जानकार मतदाता। बूंद है तू अब सागर बन, किरण है तू अब सूरज बन, हवा है तू अब तूफान बन, उमंग है तू अब उत्सव बन, निकल पड़ तू आगे बढ़ चल तू, वोट तेरी शान है, वोट तेरा। देखो बच्चों, हम बात करते करते आ गए हैं देख सके। यदि उसका नाम किसी भी कारणवश मतदाता सूची में दिखाई नहीं देता तो व्यक्ति अपने मतदाता होने के आधार या प्रमाण पत्र के साथ उसमें अपना नाम जुड़वा सकता है। भारत निर्वाचन आयोग के निर्देश अनुसार प्रत्येक वर्ष के अक्टूबर या नवंबर में निर्वाचन क्षेत्रवार बनी हुई मतदाता सूची को नाग